ಎಷ್ಟೆಷ್ಟು ವಿಭಾಗ ಮಾಡಿಕೊಡ್ತಾನೆ ಬ್ರಹ್ಮಾದಿ ದೇವತೆಗಳಿಗೆ ಯಾವ ರೀತಿಯಾಗಿ ಅಂತ ಪ್ರಶ್ನೆ ಬಂದರೆ, ಅಗಣಿತ ಸ್ವಾತಂತ್ರ್ಯವ ನಾಲ್ಬಗೆ ವಿಭಾಗವ ಮಾಡಿ ಬಂದರು, ತೆಗೆದು ದಶವಿಧಗೈಸಿ ಪಾದರೆ ಪಂಚ ಪ್ರಾಣನಲ್ಲಿ ಮೊಗ ಚತುಷ್ಟಯನಳ್ಳು ಸಪಾದೈದು ಗುಣ ಇರಿಸಿದ, ಮತ್ತೆ ದಶವಿಧ ಯುಗಳ ಗುಣವನ್ನು ಮಾಡಿ ಎರಡು ಸದಾಶಿವನೊಳಗಿಟ್ಟ. ಪರಮಾತ್ಮ ತನ್ನ ಅನಂತ ಸ್ವಾತಂತ್ರ್ಯದಲ್ಲಿ, ಭಗವಂತನ ಸ್ವತಂತ್ರ ಅನ್ನೋದು ಅಗಣಿತ, ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಪರಿಕಲ್ಪನೆಗೆ ಇಂತಿಷ್ಟಿದೆ ಅಂತ ಒಂದು ಲೆಕ್ಕಾಚಾರ ಮಾಡಿದ್ರೆ ಅದರಲ್ಲಿ ನಾಲ್ಕು ವಿಭಾಗವನ್ನು ಮಾಡಿ ಅದರೊಳಗೆ ಒಂದು ಭಾಗವನ್ನು ತೆಗೆದು ಮೂರು ಭಾಗ ಹಾಗೆ ಬಿಡ್ತಾನೆ, ಅದರಲ್ಲಿ ಒಂದು ಭಾಗವನ್ನು ತಗೊಂಡು ಅದರೊಳಗೆ ಹತ್ತು ವಿಭಾಗ ಮಾಡಿ ಅದರಲ್ಲಿ ನಾಲ್ಕು ಮುಕ್ಕಾಲು ಭಾಗವನ್ನು ವಾಯುದೇವರಿಗೆ ಕೊಡ್ತಾನೆ, ಐದು ಕಾಲು ಗುಣವನ್ನು ಬ್ರಹ್ಮದೇವರಿಗೆ ಕೊಡ್ತಾನೆ, ಮತ್ತು ಎರಡನೇ ಇನ್ನೊಂದು ಭಾಗ ತಗೊಂಡು ಅದನ್ನು ಹತ್ತು ಭಾಗ ಮಾಡಿ ಅದರೊಳಗೆ ಎರಡನ್ನು ರುದ್ರದೇವರಲ್ಲಿ ಇಟ್ಟ ಅಂತ. ಮುಂದಿನ ಪದ್ಯದಲ್ಲಿ ಉಳಿದಿದ್ದನ್ನು ಯಾರ್ಯಾರಲ್ಲಿ ಇಟ್ಟ ಅನ್ನೋದನ್ನು ತಿಳಿಸ್ತಾರೆ. ಎಲ್ಲ ಜೀವರು ಕೂಡ ಗಾತ್ರದಲ್ಲಿ ಪರಮಾಣುವಿಗಿಂತ ಪರಮಾಣು ಅತ್ಯಂತ ಸೂಕ್ಷ್ಮ, ಅಣವಶ್ಚ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ಹೀಗೆ ಸೂಕ್ಷ್ಮಾತಿ ಸೂಕ್ಷ್ಮ ಗಾತ್ರದವರು ಅಂತ ಹಿಂದೆ ಹೇಳಿದೆ. ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಲ್ಲಿ ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತ. ಬ್ರಹ್ಮದೇವರು ಪರಮಾತ್ಮನ ಹಿರಿಯ ಮಗ, ಅಚ್ಚಿನ್ನ ಭಕ್ತ, ಅದರಿಂದ ಅವರು ಗಾತ್ರದಲ್ಲಿ ಭಾರೀ ಪರಿಮಾಣ ಇರ್ಬೋದೇನೋ. ತೃಣಜೀವರು ಅಂತಾದರೆ ಅತ್ಯಂತ ಕಡಿಮೆ ಪರಿಮಾಣ, ಸಣ್ಣ ಪರಿಮಾಣ ಅಂತಂದರೆ ಇಲ್ಲ, ಎಲ್ಲ ಜೀವರದ್ದು ಕೂಡ ಪರಿಮಾಣ ಅಥವಾ ಗಾತ್ರ ಅನ್ನೋದು ಒಂದೇ ಸೂಕ್ಷ್ಮಾತಿ ಸೂಕ್ಷ್ಮ. ಬ್ರಹ್ಮಾದಿ ದೇವತೆಗಳೇ ಆಗಲಿ, ಕಲ್ಯಾದಿ ಅಸುರರಾಗಲಿ, ಯಾರೂ ಕೂಡ ಭಾರೀ ದೊಡ್ಡ ಗಾತ್ರದವರಲ್ಲ. ಅವರು ತಾರತಮ್ಯದಲ್ಲಿ ಜ್ಯೇಷ್ಠತ್ವ ಶ್ರೇಷ್ಠತ್ವ ಎಲ್ಲ ಇದ್ದರೂ ಕೂಡ ದೇಹ ಅಥವಾ ಪರಿಮಾಣದಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದವರೇ. ಹೀಗೆ ಅನಂತಾನಂತ ಜೀವರ ಶರೀರ ಇಂದ್ರಿಯಗಳಲ್ಲಿ ಅನಂತಾನಂತ ಅಂಶಗಳಿಂದ ಅಭಿಮಾನಿಗಳಾಗಿ ಕೂಳಿತು ಅನಂತಾನಂತ ಕರ್ಮಗಳನ್ನು ವಾಯುಬ್ರಹ್ಮರು ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ದೈತ್ಯರು ಕೂಡ ಮಾಡಿಸ್ತಾರೆ. ಆದರೂ ಕೂಡ ಅವರ್ಯಾರೂ ಸ್ವತಂತ್ರರಲ್ಲ, ಎಲ್ಲರೂ ಅಸ್ವತಂತ್ರೇ. ಅವರ ಶಕ್ತಿ ಸಾಮರ್ಥ್ಯ ಭಗವಂತ ಕೊಟ್ಟಿರ್ತಕ್ಕಂಥದ್ದೆಲ್ಲ ಜ್ಞಾನ ಇಚ್ಛಾ ಪ್ರಯತ್ನ ಅದೆಲ್ಲ ಕಾರ್ಯಕಾರಿ ಆಗಬೇಕು ಅಂತಾದರೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್, ಭಗವಂತ ಒಳಗೆ ಸ್ವಾತಂತ್ರ್ಯ ಶಕ್ತಿಯನ್ನು ರೂಪದಿಂದ ಪ್ರವೇಶ ಮಾಡಿ ಸುಪ್ತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಅಭಿವ್ಯಕ್ತಿ ಮಾಡಿ ಕೊಡ್ತಾನೆ ಭಗವಂತ. ಅವನು ಮಾಡದೇ ಇದ್ದರೆ ಎಲ್ಲರೂ ಕೂಡ ಜಡ ಸದೃಶರಾಗಿ ನಿಶ್ಚೇಷ್ಟರಾಗಿ ಬಿದ್ದಿರ್ತಾರೆ. ಹೀಗೆ ಮಾಡದೇ ಇದ್ದರೆ ಭಗವಂತ ಆ ಜೀವರು ಸ್ವತಃ ಚಲನೆ ಮಾಡೋದಕ್ಕೂ ಶಕ್ತರಲ್ಲ. ಅದಕ್ಕೆ ಭಗವಂತ ಅನಂತ ಸ್ವಾತಂತ್ರ್ಯ ಗುಣಗಳಲ್ಲಿ ಒಂದನ್ನು ತೆಗೆದು ನಾಲ್ಕು ವಿಭಾಗವಾಗಿ ಮಾಡ್ತಾನೆ. ಈಗ ಒಂದು ಪ್ರಶ್ನೆ ಏನು ಅಂದರೆ, ಆಕಾರ ಗಾತ್ರ ಯಾವುದು ಇಲ್ಲದೆ ಇರತಕ್ಕಂಥ ಗುಣವನ್ನು ವಿಭಾಗ ಮಾಡೋದು ಹೇಗೆ? ಭಗವಂತನ ಗುಣ ಒಂದೊಂದು ಗುಣವೂ ಅನಂತ ಗುಣಗಳು, ಒಂದು ಗುಣದೊಳಗೆ ಅನಂತ ಗುಣಗಳು ಪೊಂದಿಪ್ಪವು ಗುಣಗಣ ಸಹಿತ ಅಂತೆಲ್ಲ ಹಿಂಗಿರ್ಬೇಕಾದ್ರೆ ಅದನ್ನು ಕೂಡೋದು ಕಳೆಯೋದು ಭಾಗಾಕಾರ ಮಾಡೋದು ಗುಣಿಸೋದು ಇದೆಲ್ಲ ಹೇಗೆ ಅಂತ ಪ್ರಶ್ನೆಗಳೆಲ್ಲರಿಗೂ ಕೂಡ ಸಹಜವಾಗಿ ಬರ್ತಾ ಇದೆ. ಆದರೆ ಭಗವಂತನ ಗುಣಕರ್ಮ ಯಾವುದು ಭಗವಂತನಿಗಿಂತ ಬೇರೆ ಅಲ್ಲ, ಅಭಿನ್ನವೇ ಆಗಿದೆ. ಭಗವಂತನ ಚಿಂತೆ ಅದ್ಭುತ ಬಲದಿಂದ ಭಗವಂತನ ಗುಣವು ಭಗವಂತನಿಗಿಂತ ಬೇರೆಯ ಆಕಾರ ಗಾತ್ರ ಉಳ್ಳದ್ದಾಗಿ ಬೇರೆ ಕಾರ್ಯವನ್ನು ಮಾಡುತ್ತೆ. ಭಗವಂತನ ಒಂದೊಂದು ಅಂಗವೂ ಪ್ರತ್ಯೇಕವಾಗಿ ಸರ್ವಾಂಗ ಸುಂದರ ಪರಿಪೂರ್ಣವಾಗಿ ಇರುವಂಥದ್ದು, ಸರ್ವ ಅವಯವಗಳಿಂದ ಪೂರ್ಣವಾಗಿ ಇರುವಂಥದ್ದು. ಭಗವಂತನ ಕಣ್ಣು ಕಪಿಲಾವತಾರ ಆಯಿತು, ಮೂಗು ನರಸಿಂಹಾವತಾರವಂತಾಳಿತು, ನಾಲಿಗೆ ಮತ್ಸ್ಯರೂಪ, ಮಾತು ಹಯಗ್ರೀವ ಮೂರ್ತಿ. ಹೀಗೆ ಭಗವಂತನ ಗುಣಕರ್ಮಗಳೆಲ್ಲ ಕೂಡ ಬೇರೆ ಬೇರೆ ಹರಿಮೂರ್ತಿಗಳೇ. ಅದಕ್ಕೆ ಈ ಪರಿಯ ಸ್ವಭಾವ ಈ ನಾವದೇ ಬರಲೇ ಕಾಣೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಅನ್ನೋ ಗುಣವು ಕೂಡ ಸ್ವಾತಂತ್ರ್ಯ ಅನ್ನೋ ಒಂದು ರೂಪ ಅಂದರೆ ಒಂದು ಮೂರ್ತಿ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಒಂದು ರೂಪದಲ್ಲಿಯೇ ಪುನಃ ಸ್ವಾತಂತ್ರ್ಯ ಅನ್ನೋ ಅನಂತ ರೂಪಗಳಿವೆ. ಅವುಗಳನ್ನು ವಿಭಾಗ ಮಾಡಿ ಒಂದು ರೂಪವನ್ನು ಭಗವಂತ ಅನಂತ ಜೀವರಲ್ಲಿ ಅನೇಕ ರೂಪಗಳಿಂದ ಅನಂತ ರೂಪಗಳಿಂದ ಪ್ರವೇಶವನ್ನು ಗೊಳಿಸ್ತಾನೆ. ಒಂದನ್ನು ತೆಗೆದು ದಶವಿಧಗೈಸಿ ಪಾದರೆ ಪಂಚ ಪ್ರಾಣನಲ್ಲಿ ಇರಿಸಿದ, ಸ್ವತಂತ್ರ ನಾಮಕನಾಗಿರ್ತಕ್ಕಂಥ ಅನಂತ ರೂಪಗಳಲ್ಲಿ ಒಂದನ್ನು ದೀಪದಿಂದ ದೀಪವನ್ನು ಈಚೆಗೆ ಹೇಗೆ ತರ್ತಾರೋ ಹಾಗೆ ಅದನ್ನು ತಂದು ಹತ್ತಾಗಿ ವಿಭಾಗ ಮಾಡಿದ, ದಶವಿಧಗೈಸಿ ಅದರಲ್ಲಿ ಹತ್ತಾಗಿ ವಿಭಾಗ ಮಾಡಿದ ನಂತರ ಅದರಲ್ಲಿ ಪಾದವನ ಪಂಚ ಅಂದರೆ ನಾಲ್ಕು ಮುಕ್ಕಾಲು ಅದನ್ನು ವಾಯುದೇವರಲ್ಲಿ ಇಟ್ಟು ಉಳಿದ ಐದು ಕಾಲು ಭಾಗವನ್ನು ಬ್ರಹ್ಮದೇವರಲ್ಲಿ ಇಟ್ಟ ಭಗವಂತ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಅಂದರೆ ಆ ಎರಡು ದೀಪವನ್ನು ಸೇರಿಸಿದರೆ ಒಂದೂ ಆಗುತ್ತೆ, ಇಲ್ಲಾಂದರೆ ಪ್ರತ್ಯೇಕವಾಗಿ ಎರಡು ದೀಪಗಳು. ಅದಕ್ಕೆ ಒಂದು ದೃಷ್ಟಾಂತ ಕೊಡಬೇಕು ಅಂತಾದರೆ, ದಶರಥ ರಾಮ ಮತ್ತು ಪರಶುರಾಮ ಪರಸ್ಪರ ಆಲಿಂಗನ ಮಾಡಿಕೊಂಡು ಕ್ಷಣಕಾಲ ಒಂದಾಗ್ತಾರೆ, ಆಮೇಲೆ ಮತ್ತೆ ಪ್ರತ್ಯೇಕ ರೂಪದಿಂದ ಇರ್ತಾರೆ. ಆ ಎರಡೂ ರೂಪಗಳಲ್ಲಿ ಅಭೇದ ಚಿಂತನೆ, ಪರಮಾತ್ಮ ಒಬ್ಬನೇ, ಅನಂತ ರೂಪಗಳು ಅನಂತ ನಾಮಗಳು ಹೇಗೋ ಹಾಗೆ. ಹಾಗೆ ಪರಮಾತ್ಮ ತನ್ನ ಗುಣವನ್ನು ವಿಭಾಗ ಮಾಡ್ತಾನೆ, ಅದರಲ್ಲಿ ನಾಲ್ಕು ಮುಕ್ಕಾಲನ್ನು ಭಾಗವನ್ನು ತಗೊಂಡು ವಾಯುದೇವರಲ್ಲಿ ಇಡ್ತಾನೆ. ಮೊಗ ಚತುಷ್ಟಯನಳು ಸಪಾದ ಐದು ಗುಣವಿರಿಸಿದ, ಸಪಾದ ಐದು ಅಂದರೆ ಐದು ಕಾಲು ಚತುರ್ಮುಖ ದೇವರಲ್ಲಿ ಇಟ್ಟ ಭಗವಂತ. ಈ ಬ್ರಹ್ಮದೇವರು ವಾಯುದೇವರಿಬ್ಬರೂ ಕೂಡ ಮಹತ್ತತ್ವಕ್ಕೆ ಅಭಿಮಾನಿಗಳೇ, ಸಮಾನರು. ಆದರೂ ಕೂಡ ಬ್ರಹ್ಮದೇವರು ಈ ಕಲ್ಪದಲ್ಲಿ ಸಾಧನೆಯನ್ನು ಮುಗಿಸಿ ಮುಕ್ತಿಯನ್ನು ಹೊಂದುತ್ತಾರೆ, ವಾಯುದೇವರಿಗೆ ಇನ್ನೊಂದು ಕಲ್ಪ ಸಾಧನೆ ಇದೆ. ಆದ್ದರಿಂದ ಪದವಿ ನಿಮಿತ್ತ ಕಿಂಚಿತ್ ವ್ಯತ್ಯಾಸ ಇರೋದರಿಂದ ಬ್ರಹ್ಮದೇವರಿಗೆ ಐದು ಕಾಲು, ವಾಯುದೇವರಿಗೆ ನಾಲ್ಕು ಮುಕ್ಕಾಲು ಅಂತ ಈ ರೀತಿಯಲ್ಲಿ. ಬ್ರಹ್ಮದೇವರಿಗಿಂತ ವಾಯುದೇವರು ತಾರತಮ್ಯದಲ್ಲಿ ಅವರವರು ಅಥವಾ ಕಿರಿಯರಾಗಿದ್ದರಿಂದ ಸ್ವತಂತ್ರ ರೂಪಗಳನ್ನು ಭಗವಂತ ಕಡಿಮೆ ಮಾಡಿ ವಾಯುದೇವರಲ್ಲಿ ಇಟ್ಟ. ಬ್ರಹ್ಮನಿಗೂ ಹಿಂದಿನ ಕಲ್ಪದಲ್ಲಿ ವಾಯುವಾಗಿದ್ದಾಗ ನಾಲ್ಕು ಮುಕ್ಕಾಲು, ಈ ರೀತಿಯಾಗಿ ಭಗವಂತ ಸ್ವಾತಂತ್ರ್ಯ ಗುಣವನ್ನು ವಿಭಾಗ ಮಾಡಿಕೊಟ್ಟಿದ್ದ. ಮತ್ತೆ ಉಳಿದಿದ್ದರಲ್ಲಿ ದಶವಿಧ ಯುಗಳ ಗುಣವನ್ನು ಮಾಡಿ ಎರಡು ಸದಾಶಿವನೊಳಗೆ ಇಟ್ಟ. ಯುಗಳ ಗುಣವನ್ನು ಅಂದರೆ ಎರಡನೇ ಗುಣವನ್ನು ಮತ್ತೆ ಹತ್ತು ವಿಭಾಗ ಮಾಡಿ ಆ ಎರಡನ್ನು ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರಲ್ಲಿ ಇಟ್ಟ. ಶೇಷ ಗರುಡರಲ್ಲೂ ಕೂಡ ಅದೇ ಎರಡು ರೂಪಗಳು ಅಂತ ತಿಳ್ಕೋಬೇಕು. ಪದವಿ ಪ್ರಯುಕ್ತ ಶೇಷ ರುದ್ರರೊಳಗೂ ಕೂಡ ತಾರತಮ್ಯ ಇದೆ, ವಾಯುಬ್ರಹ್ಮರಲ್ಲಿ ಇದ್ದರಂತೆ. ಹೀಗೆ ಪರಮಾತ್ಮ ವಾಯು ಬ್ರಹ್ಮ ಮತ್ತು ರುದ್ರದೇವರಿಗೆ ಸ್ವಾತಂತ್ರ್ಯ ವಿಭಾಗವನ್ನು ಮಾಡಿಕೊಟ್ಟು ಅವರ ಸಾಧನೆಯನ್ನು ಮಾಡಿಸ್ತಾನೆ. ಯೋಗ್ಯತೆಗಳನ್ನು ಕಡೆಗಾಣಿಸುವಂಥದ್ದಿಲ್ಲ.